ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ. ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನ. ನಂತರ ಸಮಗ್ರ ಕೃಷಿ ಪದ್ಧತಿ ಕುರಿತು ಮಾಹಿತಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಮೊದಲಿಗೆ ಕೇಳೋಣ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಜ್ವರ ಅಥವಾ ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತೀವಿ ಬರ್ಡ್ ಫ್ಲೂ ಅಂಥೇಳಿ, ಆಗಾಗ ನಮ್ಮ ಭಾಗದ ಕೋಳಿ ಸಾಕಾಣಿಕೆದಾರರಿರ್ಬೋದು, ಬೇರೆ ಬೇರೆ ಈ ಹಕ್ಕಿಗಳನ್ನು ಸಾಕಾಣಿಕೆ ಮಾಡುವಂಥವ್ರು, ಪಾರಿವಾಳ ಸಾಕಾಣಿಕೆ ಮಾಡೋರು ಇರ್ಬೋದು, ಬಾತುಕೋಳಿ ಸಾಕಾಣಿಕೆ ಮಾಡುವಂಥ ಜನ ಇರ್ತಾರೆ, ಈ ಒಂದು ರೋಗದ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಬರ್ಡ್ ಫ್ಲೂ ಬಂತು, ಏನು ಮಾಡ್ಬೇಕಂತಕ್ಕಂಥ ಹಲವಾರು ಸುದ್ದಿಗಳು ಅಲ್ಲಲ್ಲಿ ಬರ್ತಿರ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಅಂದರೆ ಏನು, ಯಾಕೆ ಬರುತ್ತೆ, ಇದರ ಹತೋಟಿಯನ್ನು ಹೇಗೆ ಮಾಡಬೇಕು, ಬರಲಾರ್ದಂತೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಜೊತೆಗೆ ಈ ಕೋಳಿ ಮತ್ತು ಕೋಳಿ ಉತ್ಪನ್ನಗಳನ್ನು ಸೇವನೆ ಮಾಡುವಂಥವರು ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತಕ್ಕಂಥ ಹಲವಾರು ವಿಚಾರಗಳ ಕುರಿತಾಗಿ ನಮ್ಮ ರೈತರಿಗೆ ಮತ್ತು ಕೋಳಿ ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ಪಶುವೈದ್ಯ ಸೇವಾ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಡಾಕ್ಟರ್ SS ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಪಾಟೀಲ್ ರೀ. ನಮಸ್ಕಾರ ಸರ್. ಹೇಳಿ, ಕೋಳಿ ಜ್ವರ ಅಂದ್ರೆ ಏನು, ಒಂದು ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ ಕೋಳಿ ಜ್ವರದ ಬಗ್ಗೆ. ಇದು ಕೋಳಿ ಜ್ವರ ಇತ್ತೀಚೆಗೆ ತಾವೆಲ್ಲ ಮಾಧ್ಯಮದಲ್ಲಿ ಕೇಳ್ತಾ ಇದ್ದಾರೆ. ಈ ಒಂದು ರೋಗಕ್ಕೆ ಹಲವಾರು ಹೆಸರುಗಳಿದೆ. ಕೋಳಿ ಶೀತ ಜ್ವರ ಅಂತಿದ್ದಾರೆ, ಕೋಳಿ ಪ್ಲೇಗ್ ಅಂತೀವಿ, ಪಕ್ಷಿ ಜ್ವರ ಅಥವಾ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಏವಿಯನ್ ಇನ್ಫ್ಲೂಯೆಂಜಾ ಅಥವಾ ಬರ್ಡ್ ಫ್ಲೂ ಅಂತ ಹೇಳ್ತೀವಿ ನಾವು. ಈ ಒಂದು ವೈರಾಣು ಸಾಮಾನ್ಯವಾಗಿ ನಮ್ಮ ಪಕ್ಷಿಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ಇದು ನಾವು ಕಂಡು ಬಂದಂಗೆ 1878ರಲ್ಲಿ ಮೊದಲು ಇಟ್ಲಿ ದೇಶದಲ್ಲಿ ಇದನ್ನ ಗುರುತಿಸಿದ್ರು ಈ ಒಂದು ವೈರಸ್ ಅನ್ನ. ಈ ವೈರಸ್ RNA ಪ್ರಭೇದಕ್ಕೆ ಬರ್ತದೆ, ಇದು ಇನ್ಫ್ಲೂಯೆಂಜಾ ಟೈಪ್ ಎ ಟೈಪ್ ವೈರಸ್ ಇದು. ಸೊ ಇದರಲ್ಲಿ ಗ್ಲೈಕೋಪ್ರೋಟೀನ್ ಅಂತ ಇರ್ತದೆ ಈ ಒಂದು ವೈರಸ್ ಇದರಲ್ಲಿ, ಅದರಲ್ಲಿ ಹಿಮೋಗ್ಲೋಟಿನಿನ್ ಅಂಡ್ ನ್ಯೂರಾಮಿನಿಡೇಸ್ ಅಂತ ಪ್ರೋಟೀನ್ ಅಂಶ ಇದರಿಂದ ಈ ವೈರಸ್ ಅನ್ನ ಪ್ರಭೇದಗಳಾಗಿ ವಿಂಗಡಿಸಿದ್ದಾರೆ. ಸುಮಾರು ಹಿಮೋಗ್ಲೋಟಿನಿನ್ ಇದರಲ್ಲಿ 15 ಪ್ರಭೇದಗಳಿದೆ, ನ್ಯೂರಾಮಿನಿಡೇಸ್ ಅಲ್ಲಿ 9 ಪ್ರಭೇದಗಳಿದೆ. ಸೊ ಈ ಒಂದು ಪ್ರಭೇದ ಹೇಗಿದೆ ಅಂತಂದ್ರೆ ಒಂದಕ್ಕೊಂದು ಹೊಂದಾಣಿಕೆ ಆಗಿ ಈ ರೋಗವನ್ನ ಉತ್ಪತ್ತಿ ಮಾಡ್ತದೆ ಕೋಳಿಗಳಲ್ಲಿ. ಅದರಲ್ಲಿ ಅತಿ ಹೆಚ್ಚು ನಮಗೆ ಅಪಾಯ ಕೊಡ್ತಕ್ಕಂಥ ಪ್ರಭೇದ ಅಂದ್ರೆ H5 ಮತ್ತು H7 ಅಂತ ಏನ್ ಹೇಳ್ತೀವಿ ಅದು, ಅದರ ಜೊತೆ ಬೇರೆ ಒಂದು ವೈರಾಣು ಇದಾಗ್ತದೆ. ಆಮೇಲೆ ಈ ಒಂದು ವೈರಸ್ ಏನಿದೆ ಅಲ್ಲ, ಮುಖ್ಯವಾಗಿ ರೂಪಾಂತರಿ ಬಹಳ ವೇಗವಾಗಿ ಆಗ್ತದೆ, ಬದಲಾವಣೆ ಆಗೋದು. ಸಾಮಾನ್ಯವಾಗಿ ನಾವೇನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಇಡೀ ವೈರಸ್ ಅಲ್ಲಿ ಹೈಲಿ ಮ್ಯೂಟೆಂಟ್ ವೈರಸ್ ಅಂದ್ರೆ ನಮ್ಮ ಈ ಇನ್ಫ್ಲೂಯೆಂಜಾ ವೈರಸ್ ಇದು. ಸೊ ಇದು ತಮಗೆಲ್ಲ ಗೊತ್ತಿರೋ ಇತ್ತೀಚೆಗೆ ಕರೋನಾ ವೈರಸ್ ರೂಪಾಂತರಗೊಳ್ತಾ ಇದೆ ಅಂತ. ಸೊ ಈ ಒಂದು ವೈರಸ್ ರೂಪಾಂತರಗೊಳ್ಳೋದ್ರಿಂದ ನಮ್ಮ ಒಂದು ಕೋಳಿ ಉದ್ಯಮಕ್ಕೆ ತುಂಬಾ ನಷ್ಟ ಅನುಭವಿಸ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಇದು ಒಂದು 1979ರಲ್ಲಿ ಮತ್ತೆ ಇಂಗ್ಲೆಂಡಲ್ಲಿ ಕಾಣಿಸ್ಕೊಳ್ತು. ತದನಂತರ ನಮ್ಮ ಏಷ್ಯನ್ ಖಂಡದಲ್ಲಿ 2003ರಿಂದ ಇದು ಕಾಣಿಸ್ತಾ ಇದೆ. ಸೊ ಸುಮಾರು ಒಂದು 9 ದೇಶಗಳಲ್ಲಿ ಈ ಒಂದು ವೈರಸ್ದ ತೊಂದರೆ ಆಯಿತು ನಮ್ಮಲ್ಲಿ. ತದನಂತರ ನಮ್ಮ ದೇಶದಲ್ಲಿ 2006ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಈ ಒಂದು ರೋಗ ಕೋಳಿ ಒಂದು ಉದ್ಯಮದಲ್ಲಿ ಕಾಣಿಸ್ಕೊಂಡಿತ್ತು. ಸೊ ಇದು ಒಂದು ಕೋಳಿಯ ಒಂದು ಮುಖ್ಯ ಉದ್ಯಮ ಆಗಿರೋದ್ರಿಂದ ತಮಗೆಲ್ಲ ಗೊತ್ತಿದೆ, ಸಾಕಷ್ಟು ಮೊಟ್ಟೆಗಳನ್ನ ಈಗ ಸಾರ್ವಜನಿಕ ಸೇವಿಸ್ತಾ ಇದ್ದಾರೆ. ಇದು ಒಂದು ಹಾಲಿನಂತೆ ಪರಿಪೂರ್ಣ ಆಹಾರ ಅಂತಾನೆ ನಾವು ಈಗ ಗುರುತಿಸಿಕೊಂಡಿದ್ದೀವಿ. ಈ ಒಂದು ರೋಗದಿಂದ ಬಹಳ ಒಂದು ಆರ್ಥಿಕ ನಷ್ಟ ನಮ್ಮ ಕುಕ್ಕಟೋದ್ಯಮ ಮತ್ತೆ ನಮ್ಮ ದೇಶ ಅನುಭವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇದನ್ನ ಅತಿ ಜಾಗೃತಿಯಿಂದ ಇದನ್ನ ನಿರ್ವಹಣೆ ಮಾಡಬೇಕಾಗಿದೆ. ಈಗ ಈ ಒಂದು ರೋಗದ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ ಪ್ರಾರಂಭವಾಗುವುದು ರೋಗ ಕೋಳಿ ಒಂದು ಎಲ್ಲಿ ಫಾರ್ಮ್ಗಳು ಇರ್ತವೆ ಅಲ್ಲೇ ಪ್ರಾರಂಭ ಆಗತ್ತಂತೀರ, ಅಥವಾ ಈಗ ಪಕ್ಷಿಧಾಮಗಳು ಬರ್ತವೆ ಬೇರೆ ಬೇರೆ ಕೆರೆ ಕುಂಟೆಗಳಲ್ಲೆಲ್ಲ ಬಹಳಷ್ಟು ಪಕ್ಷಿಗಳು ವಾಸವಾಗಿರ್ತವೆ, ಆ ಪಕ್ಷಿಗಳ ಒಂದು ಧಾಮದಿಂದ ಪ್ರಾರಂಭ ಆಗತ್ತಂತೀರ ರೋಗ, ಅಥವಾ ಕೋಳಿ ಒಂದು ಫಾರ್ಮ್ಗಳಿಂದ ಪ್ರಾರಂಭ ಆಗತ್ತಂತೀರಿ ಹೇಗಿದು? ಇಲ್ಲ, ಕೋಳಿ ಫಾರ್ಮ್ ಅಲ್ಲಿ ಏನು ಪ್ರಾರಂಭ ಆಗಲ್ಲ. ಇದು ಮುಖ್ಯವಾಗಿ ಈ ವಲಸೆ ಹಕ್ಕಿಗಳೇನಿರ್ತವೆ ಸಾಮಾನ್ಯವಾಗಿ ಮತ್ತೊಂದು ಕಡೆಗೆ ತಮ್ಮ ಸಂತಾನ ಅಭಿವೃದ್ಧಿ ಮಾಡಕ್ ಬರ್ತಾ ಇದಾವಲ್ಲ, ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಂದ ಮಾರ್ಚ್ ತಿಂಗಳವರೆಗೂ ಇವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರ್ತಾ ಇರ್ತವೆ. ಸೊ ಸಾಮಾನ್ಯವಾಗಿ ನೀರಲ್ಲಿ ಇರ್ತಕ್ಕಂತ ಏನ್ ಪಕ್ಷಿಗಳಿದಾವೆ, ಈ ಬಾತುಕೋಳಿ ಇರ್ಬೋದು, ಡಕ್ಸ್ ಇರ್ಬೋದು, ಅಥವಾ ಹಲವಾರು ಪ್ರಭೇದ ಕೊಕ್ಕರೆಗಳಿರ್ಬೋದು, ಈ ಒಂದು ಪಕ್ಷಿಗಳಲ್ಲಿ ಈ ರೋಗ ಇರ್ತದೆ. ಲಕ್ಷಣ ತೋಳದಂಗೆ ಅವು ರೋಗ ಹರಡ್ತಾ ಹೋಗ್ತವೆ. ಸೊ ಸಿಂಪ್ಟಮ್ಲೆಸ್ ಕ್ಯಾರಿಯರ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅದನ್ನ. ಸೊ ಅದರ ಮುಖಾಂತರ ಸೊ ನಮ್ಮ ಹತ್ತಿರದ ಇರ್ತಕ್ಕಂತ ಬೇರೆ ಕಾಡು ಪಕ್ಷಿಗಳೇ ಬರ್ತದೆ, ಅವು ಎಲ್ಲ ಸತ್ಬಿಟ್ಟು ಅವು ನಮ್ಮ ಹಿತ್ತಲ ಕೋಳಿಗಳು ಅಥವಾ ಸಾಮಾನ್ಯ ಕೋಳಿಗಳಿಗೆ ಬರ್ತದೆ, ಅದರ ನಂತರ ನಮ್ಮ ಫಾರ್ಮ್ ಕೋಳಿಗಳಿಗೆ ಬಂದು ಈ ರೋಗ ತೊಂದರೆ ಕೊಡ್ತಾ ಇದೆ. ಇನ್ನ ಈ ರೋಗದ ಲಕ್ಷಣ ಬಗ್ಗೆ ಹೇಳ್ತೀರಿ, ಹೇಗೆ ಕೋಳಿಗಳಿಗೆ ಈ ರೋಗ ಬಂದಿದೆ ಅಂತ ಕಂಡುಹಿಡಬೇಕಾಗತ್ತೆ, ಯಾವ ರೀತಿ ಇದು ಒಂದು ಕೋಳಿಯಿಂದ ಮತ್ತೊಂದು ಕೋಳಿಗೆ ಹರಡ್ತಾ ಇರುತ್ತೆ? ಮುಖ್ಯವಾಗಿ ಹೇಳಿದೆ ನಾನು, ಸಾಮಾನ್ಯವಾಗಿ ಈ ರೋಗ ಬಂದ್ರೆ ಹಠಾತ್ತನೆ ಒಮ್ಮೆದೊಮ್ಮೆಲೆ ಸಾಕಷ್ಟು ಸಾವಿನ ಪ್ರಮಾಣ ನಾವು ಕೋಳಿಗಳಲ್ಲಿ ನೋಡ್ತೀವಿ. ಕೋಳಿಗಳು ಸತ್ತು ಬಿಡ್ತವೆ, ಯಾವುದೇ ಲಕ್ಷಣಗಳು ತೋರಿಸಿದಂಗೆ ಕೋಳಿಗಳು ಸತ್ತು ಬೀಳ್ತಾ ಇರ್ತವೆ. ಕೋಳಿಗಳು ಅಥವಾ ಕಾಡು ಪಕ್ಷಿ ಆಯ್ತು, ಸಾಕು ಪಕ್ಷಿ ಆಯ್ತು, ಯಾವುದೇ ಇರ್ಬೋದು, ಈ ರೋಗ ಬಂದ ತಕ್ಷಣನೇ ಆ ಒಂದು ಲಕ್ಷಣ ನಾವು ಗೋಚರಿಸ್ತೀವಿ. ಸಾಮಾನ್ಯವಾಗಿ ಅಷ್ಟೊಂದು ಸಾವು ಬೇರೆ ಯಾವುದೇ ರೋಗದಲ್ಲಿ ನಮ್ಮ ಪಕ್ಷಿಗಳಲ್ಲಿ ಇರೋದಿಲ್ಲ, ಬೇಗ ಸತ್ತವೆ. ಹಠಾತ್ ಒಮ್ಮೆದೊಮ್ಮೆಲೆ ಬಹಳಷ್ಟು ಪಕ್ಷಿಗಳು ಸಾಯಕ್ಕೆ ಶುರು ಆಗ್ತವೆ. ಆಮೇಲೆ ಒಂದೊಳ್ಳೆ ಲಕ್ಷಣ ತೋರಿಸಿದ್ರೆ ಏನಾಗ್ತದೆ, 6 ತಿಂಗಳಕ್ಕೆ ತೆಗೆದುಕೊಳ್ಳಲ್ಲ, ಮೊಟ್ಟೆ ಇಡುವ ಒಂದು ಪ್ರಮಾಣ ಕಡಿಮೆ ಆಗ್ತದೆ, ಮೂಗಿಂದ ಮತ್ತು ಬಾಯಿಂದ ಕಣ್ಣಿಂದ ನೀರು ಸೋರ್ತಾ ಇರ್ತದೆ, ಆಮೇಲೆ ಕಾಲುಗಳಲ್ಲಿ ನೀಲಿ ವರ್ಣಕ್ಕೆ ತಿರುಗ್ತವೆ, ಆಮೇಲೆ ಈ ನರ ದೌರ್ಬಲ್ಯದಿಂದ ಅವು ಒಂದು ಬೇರೆ ತರದ ಲಕ್ಷಣಗಳನ್ನ ತೋರ್ಪಡಿಸ್ತವೆ, ಅತಿಯಾದ ಬೇದಿ ಇರ್ತದೆ, ಆಮೇಲೆ ಉಸಿರಾಟ ಸಮಯದಲ್ಲಿ ಅದು ಗೊರಗೊರ ಅಂತ ಶಬ್ದ ಬರ್ತದೆ. ಸೊ ಇವಿಷ್ಟು ಲಕ್ಷಣಗಳನ್ನ ಗುರುತಿಸಬಹುದು, ಗುರುತಿಸದೇ ಇರದಂಗೆ ಒಮ್ಮೆದ ಮೇಲೆ ಸಾವನ್ನು ಸಹ ನಾವು ನೋಡಬಹುದು ಕೋಳಿಗಳಲ್ಲಿ. ಈಗ ಒಂದು ಪೌಲ್ಟ್ರಿ ಫಾರ್ಮಿಗೆ ಹಕ್ಕಿ ಜ್ವರ ಬಂದಿತ್ತು ಅಥವಾ ಕೋಳಿ ಜ್ವರ ಬಂದಿತ್ತು ಅಂದ್ರೆ ಮತ್ತೊಂದು ಪೌಲ್ಟ್ರಿ ಫಾರ್ಮಿಗೆ ಹೇಗೆ ಹರಡ್ತದಂತಿರ್ತಾವ? ಸಾಮಾನ್ಯವಾಗಿ ಒಂದು ಇದು ಗಾಳಿ ಮುಖಾಂತರ ಅಥವಾ ಡ್ರಾಪ್ಲೆಟ್ ಅಂತ ಏನ್ ಹೇಳ್ತೀವಿ ಅದ್ರ ಮುಖಾಂತರ ಹರಡ್ತದೆ. ಆಮೇಲೆ ಮೆಕ್ಯಾನಿಕಲ್ ಟ್ರಾನ್ಸ್ಫರ್ ಅಂತೀವಿ, ಈ ಒಬ್ಬ ಮನುಷ್ಯ ವ್ಯಕ್ತಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗ್ಬೋದು, ಅಥವಾ ಪಕ್ಷಿಗಳ ಮುಖಾಂತರ ಹೋಗ್ಬೋದು, ಅಥವಾ ಫೀಡ್ ಇಂದ ಅಥವಾ ಯಾವುದೇ ಒಂದು ಸಾಮಗ್ರಿಗಳ ಮುಖಾಂತರ ಸಲಕರಣೆಗಳ ಮುಖಾಂತರ ಈ ರೋಗ ಹರಡಬಹುದು. ಒಂದು ವಾಹಕ ಬೇಕಿದೆ, ವಾಹಕ ಇದ್ದ ಮುಖಾಂತರನೇ ಹರಡೋಕೆ ಒಂದು ಆಸ್ಪದ ಇರ್ತದೆ. ಒಂದ್ ವೇಳೆ ಈ ರೋಗ ಬಂತಂದ್ರೆ ಏನಾದರೂ ಚಿಕಿತ್ಸೆ ಇದೆ, ಅಥವಾ ಈ ರೋಗ ಕೋಳಿಯಿಂದ ಮನುಷ್ಯರಿಗೆ ಬಂತಂದ್ರೆ ಯಾವ ರೀತಿ ಮನುಷ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತಾವ ಅಂತಿರ್ತಾವ ಹೇಗೆ? ಇದಕ್ಕೆ ನಿಯಂತ್ರಣ ಕ್ರಮ ಅಂದ್ರೆ ಮುಖ್ಯವಾಗಿ ಬಂದಂತ ಕೋಳಿಗಳನ್ನ ನಾವು ಸಾಮೂಹಿಕ ಅದನ್ನ ಸಾಯಿಸಿ ಅದನ್ನ ಆಳವಾದ ಗುಂಡಿಯಲ್ಲಿ ತೋಡಿ ಅದನ್ನ ಉಳ್ಬೇಕಾಗ್ತದೆ. ಅಂದ್ರೆ ಈಗ ಒಂದು ಪೌಲ್ಟ್ರಿ ಫಾರ್ಮಿಗೆ ಬಂದಿದೆ ಅಂದ್ರೆ ಅಲ್ಲಿ ಇದ್ದಂತ ಎಲ್ಲಾ ಕೋಳಿಗಳನ್ನ ಹೂತ್ ಹಾಕ್ಬಿಡ್ಬೇಕು. ಎಲ್ಲಾ ಕೋಳಿಗಳನ್ನ, ಕೋಳಿಗೆ ಸಾಮಗ್ರಿ ಅಂದ್ರೆ ಹಾಲುಗಳೇನಿರ್ತದೆ, ಮೊಟ್ಟೆಗಳನ್ನ ಏನಿರ್ತದೆ, ಪ್ರತಿಯೊಂದು ಅಂಶ ಅಲ್ಲಿ ಕೋಳಿ ಪುಚ್ಚುಗಳಿರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದನ್ನು ನಾವು ಅದನ್ನ ವಿಲೇವಾರಿ ಇದು ಏನು ನಮ್ಮ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿ ಮಾಡಿದೆ, ಆ ಇದರಲ್ಲಿ ನಾವು ಅದನ್ನ ವಿಲೇವಾರಿ ಮಾಡಬೇಕಾಗ್ತದೆ. ಸೊ ಅದನ್ನ ಒಂದ್ ವೇಳೆ ಒಂದು ಗ್ರಾಮದಲ್ಲೋ ಅಥವಾ ಒಂದು ಫಾರ್ಮಲ್ಲಿ ಅದನ್ನ ನಾವು ರೋಗ ಗುರುತಿಸಿದ್ವಿ ಅಂದ್ರೆ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇನ್ಫೆಕ್ಟೆಡ್ ಜೋನ್ ಅಂತ ಹೇಳ್ತೀವಿ ನಾವು, ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಪಕ್ಷಿಗಳು ಇರ್ಬೋದು, ಆ ಪಕ್ಷಿಗಳನ್ನ ಸಾಮೂಹಿಕವಾಗಿ ನಾವು ಅದನ್ನ ಹತ್ಯೆ ಮಾಡಿ ಅದನ್ನು ಆಳವಾಗಿ ಉಳ್ಬೇಕಾಗ್ತದೆ. ಯಾಕಂದ್ರೆ ಇದು ಹತೋಟಿ ಕ್ರಮ ಮಾಡೋದು ಮುಖ್ಯ. ಈಗ ಏನಾಗ್ತದೆ, ನಾವು 1,000 ಕೋಳಿ ಸಾಯಿಸೋದು ಅಥವಾ 1,00,000 ಕೋಳಿ ಸಾಯಿಸೋದು ನೋಡೋಕೆ ಬಿಟ್ಟು ಅಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡಕ್ ಹೋದ್ರೆ ಸುಮಾರು 10-20 ಲಕ್ಷ ರೋಗ ಕೋಳಿಗಳು ಸಾಯ್ತಾ ರೋಗ ಹರಡ್ತಾ ಹೋಗ್ತಾ ಇದೆ. ಅಂದ್ರೆ ಈಗ ಒಂದು ಪೌಲ್ಟ್ರಿ ಫಾರ್ಮ್ ಅಲ್ಲಿ ಒಂದು 4 ಕೋಳಿ ಸತ್ತಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ, ಅದಕ್ಕೆ ತಕ್ಷಣ ನಾವು ಅದಕ್ಕೆ ಸರಿಯಾದ ಒಂದು ಪ್ರಯೋಗಾಲಕ್ಕೆ ಅದನ್ನ ಸ್ಯಾಂಪಲ್ ಕಳಿಸಿ ಕನ್ಫರ್ಮ್ ಮಾಡಿ ಆ ಇರ್ತಕ್ಕಂಥ ಕೋಳಿಗಳನ್ನ ನಾವು ಅದನ್ನ ಸಾಯಿಸಿ ಹಕ್ಕಿ ಜ್ವರ ಅಂತೇಳಿ ಕನ್ಫರ್ಮ್ ಆತಂದ್ರೆ ಇದ್ದಂತ ಎಲ್ಲಾ ಕೋಳಿಗಳನ್ನ ಸಾಯಿಸಬೇಕು. ಕಂಪಲ್ಸರಿ ಅದು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳನ್ನ ನಾವು ಅದನ್ನ ಚೆಕ್ ಮಾಡಿ ಇವನ್ ಬೇರೆ ಪಕ್ಷಿಗಳಿದ್ರು ಅವನು ಸಾಯಿಸಬೇಕಾಗ್ತದೆ. ಇದು ಹಕ್ಕಿ ಜ್ವರ ಪಕ್ಷಿಗಳಿಂದ ಮನುಷ್ಯರಿಗೆ ಬರುವ ಸಾಧ್ಯತೆ ಇರುತ್ತೆ ಹೇಗೆ? ಈಗ ಒಂದು ನಾನು ಹೇಳಿದೆ, ಒಂದು ಈ ರೋಗ ಬರೋದ್ರಿಂದ ನಮ್ಮ ಕುಕ್ಕಟ ಉದ್ಯಮಕ್ಕೆ ಆರ್ಥಿಕ ನಷ್ಟ ಆಗೋದು. ಇನ್ನೊಂದು ಭಯ ಏನಂದ್ರೆ ಇದು ಬಹಳ ರೂಪಾಂತರಗೊಳ್ಳತಕ್ಕಂಥ ವೈರಸ್ ಆಗಿರೋದ್ರಿಂದ ಸೊ ಮುಂಬರುವ ದಿನಗಳಲ್ಲಿ ಈ ವೈರಸ್ ಯಾವ ತರದ ಒಂದು ಹೇಳಕ್ ಆಗೋದಿಲ್ಲ, ವ್ಯಕ್ತಗೊಳ್ತದೆ. ಸೊ ಆ ನಿಟ್ಟಿನಲ್ಲಿ ಸಹ ನಾವು ಈ ಒಂದು ರೋಗನ ಹತೋಟಿ ಮಾಡಬೇಕಾಗ್ತದೆ. ನಾವು ಹೇಳಬಹುದು ಈಗ ಕೊರೋನಾ ವೈರಸ್ ಯಾವ ತರ ಇದಾಗಿದೆ, ಅದೇ ತರ ಮುಂದೆ ಇದೇ ವೈರಸ್ ಮನುಷ್ಯರಿಗೂ ಆಗೋ ಚಾನ್ಸ್ ಇದೆ. ಈ ರೋಗಕ್ಕೆ ಚಿಕಿತ್ಸೆ ಮತ್ತು ಲಸಿಕೆ ಏನಾದರೂ ಕಂಡುಹಿಡಿದಾರ? ಲಸಿಕೆ ಅದಾವ ಅಥವಾ ಏನಾದ್ರು ಇಂಜೆಕ್ಷನ್ಗಳು, ಔಷಧಿಗಳು? ಹೇಳಿದೆ ನಾನು ಮುಂಚೆ, ಮುಖ್ಯವಾಗಿ ಕೋಳಿಗಳಲ್ಲಿ ಯಾವುದೇ ತರ ಲಸಿಕೆ ಕಂಡುಹಿಡಿದಿಲ್ಲ ಇಡೀ ಜಗತ್ತಲ್ಲಿ. ಆಮೇಲೆ ಚಿಕಿತ್ಸೆ ಅಷ್ಟು ಫಲಕಾರಿಯಾಗಿಲ್ಲ. ಬಟ್ ಈ ರೋಗ ನಾವು ಬರದಂಗೆ ಹತೋಟಿ ಕ್ರಮ ಮಾಡಬೇಕಾಗ್ತದೆ. ಮುಖ್ಯವಾಗಿ ಅಂದ್ರೆ ಕಾಲಕಾಲಕ್ಕೆ ಬೇರೆ ಬೇರೆ ಲಸಿಕೆಗಳು ನಮ್ಮ ಕೋಳಿಗಳಿಗೆ ಕೊಡ್ತಕ್ಕಂಥದ್ದನ್ನ ಅದನ್ನ ಕ್ರಮಬದ್ಧವಾಗಿ ಕೊಡ್ತಾ ಇರಬೇಕು. ಆಮೇಲೆ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡೋದು, ಅಲ್ಲಿ ಏನ್ ಕೋಳಿ ಫಾರ್ಮ್ ನಾವು ಸಾಕಾಣಿಕೆ ಮಾಡೋದು ಅಂದ್ರೆ ಈ ಇಕ್ಕೆಯನ್ನ ಸರಿಯಾಗಿ ವಿಲೇವಾರಿ ಮಾಡೋದು, ಆಮೇಲೆ ಬೇರೆ ಮನುಷ್ಯರನ್ನ ಅಲ್ಲಿ ಒಳಗಡೆ ಬಿಡದಂಗೆ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದು ಇರ್ತದೆ. ಆಮೇಲೆ ಬೇರೆ ಪಕ್ಷಿಗಳು ಆ ಫಾರ್ಮ್ ಅಲ್ಲಿ ಬಂದು ಸೇರ್ಕೊಳ್ತಿರ್ತವೆ, ಅವನ್ನ ಅಲ್ಲಿಂದ ಬೇರ್ಪಡಿಸಬೇಕು. ಯಾಕಂದ್ರೆ ಅಲ್ಲಿ ಫೀಡ್ ಇರ್ತದೆ, ಏನೋ ಇರ್ತದೆ, ಪಕ್ಷಿಗಳು ಬಂದು ಅಲ್ಲಿ ತಿನ್ನಕ್ಕೂ ಏನೋ ಬರ್ತವೆ. ಸೊ ಆ ಬೇರೆ ಹಕ್ಕಿ, ಕಾಡು ಹಕ್ಕಿಗಳಾಯ್ತು, ವಲಸೆ ಹಕ್ಕಿಗಳನ್ನ ಆ ಫಾರ್ಮ್ ಸುತ್ತಮುತ್ತ ಬರದೇ ಇರದಂಗೆ ನೋಡ್ಕೋಬೇಕು. ಆಮೇಲೆ ಸರಿಯಾದ ಒಂದು ಆಹಾರ, ಕಾಲಕಾಲಕ್ಕೆ ನಾವು ಬೇರೆ ಲಸಿಕೆ ಹಾಕೋದಿರಲಿ, ಔಷಧಿ ಕೊಡೋದಿರಲಿ, ಈ ಒಂದು ಕ್ರಮಬದ್ಧ ಮಾಡಿದಾಗ ಕೋಳಿಗಳಿಗೆ ಸ್ಟ್ರೆಸ್ ಕಡಿಮೆ ಆಗಿ ಈ ರೋಗ ಬರದಂಗೆ ನಾವು ತಡೆಹಿಡಿಬಹುದು. ಈಗ ತಮ್ಮ ಇಲಾಖೆ ಪಶುವೈದ್ಯ ಸೇವಾ ಇಲಾಖೆ ಈಗ ಒಂದು ಕೋಳಿ ಜ್ವರ ಬರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡು ಬಂದಿತ್ತಂತ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿರತಕ್ಕಂಥ ಪಶುವೈದ್ಯ ಸೇವಾ ಇಲಾಖೆ ನಮ್ಮ ಸಾರ್ವಜನಿಕರಿಗೆ ಏನು ಎಚ್ಚರಿಕೆಯನ್ನು ಕೊಡ್ತದೆ? ಕೋಳಿ ಫಾರ್ಮ್ಗಳಿರ್ತವೆ, ಅವ್ರಿಗೆ ಏನು ಸುದ್ದಿಯನ್ನು ಕೊಡ್ತೀರಿ ಅಥವಾ ಏನು ಮಾಹಿತಿಯನ್ನು ಕೊಡ್ತೀರಿ? ಜೊತೆಗೆ ಬೇರೆ ಬೇರೆ ಪಕ್ಷಿಗಳ ತಾಣಗಳಿರ್ತವೆ, ಅಂತಲ್ಲೆಲ್ಲ ಯಾವ ರೀತಿ ತಾವು ಕ್ರಮವನ್ನು ವಹಿಸಿ ಎಚ್ಚರಿಕೆ ತಗೊಳ್ಳಿಕ್ಕೆ ಮುಂಜಾಗ್ರತೆಯನ್ನು ವಹಿಸ್ತಾ ಇರ್ತೀರಿ ಇಲಾಖೆ ವತಿಯಿಂದ? ಒಂದು ಮುಖ್ಯವಾಗಿ ಈಗಾಗಲೇ ನಾವು ನಮ್ಮ ರಾಯಚೂರು ಜಿಲ್ಲೆ ಇರತಕ್ಕಂಥ ಫಾರ್ಮ್ಗಳಲ್ಲಿ ವಿಸಿಟ್ ಮಾಡಿ ಅದರದ್ದು ಸ್ಯಾಂಪಲ್ಸ್ ಎಲ್ಲ ತೆಗೆದು ಪರೀಕ್ಷೆಗೆ ಕಳಿಸ್ತಾ ಇದ್ದೀವಿ. ಇದು ರುಟೀನ್ ಪ್ರೊಸೀಜರ್ ಇದ್ದೇ ಇರ್ತದೆ, ಮತ್ತು ಈ ಸಮಯದಲ್ಲೂ ಸಹ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಆಮೇಲೆ ಕಾಡಲ್ಲಿ ಏನಾದರೂ ಪಕ್ಷಿಗಳು ಇದು ಸಾವನ್ನ ಸಂಭವಿಸಿದರೆ ನಮ್ಮ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡೋದಕ್ಕೆ ಹೇಳಿದ್ದೀವಿ. ಆಮೇಲೆ ಯಾವುದೇ ಒಂದು ನಮ್ಮ ಸಂಸ್ಥೆಗಳ ಮುಖಾಂತರ ಸಾರ್ವಜನಿಕರು ಇದು ಮಾಡಬೇಕು. ಅಂದ್ರೆ ಸಾರ್ವಜನಿಕರು ಇಲ್ಲಿ ಎಚ್ಚರಿಕೆಯನ್ನು ತಗೋಬೇಕು, ಪಕ್ಷಿಗಳು ಸತ್ತು ಬಿದ್ದಿತ್ತಂದ್ರೆ ನಮ್ಮ ಇಲಾಖೆಗೆ ಹತ್ತಿರದ ಯಾವುದೇ ಒಂದು ಸಂಸ್ಥೆಗೆ ಈ ಮಾಹಿತಿ ಕೊಟ್ಟರೆ ನಾವು ಅದನ್ನ ಸರಿಯಾದ ಒಂದು ಕ್ರಮಬದ್ಧವಾಗಿ ರೋಗ ನಿಯಂತ್ರಣ ಮಾಡೋಕೆ ಅನುಕೂಲ ಆಗ್ತದೆ. ಇನ್ನೊಂದು ಅಂತಂದ್ರೆ ಸಾರ್ವಜನಿಕರಲ್ಲಿ ನಾವು ಈ ರೋಗದ ಬಗ್ಗೆ ತಿಳಿಪಡಿಸೋದ್ರೆ ಭಯ ಹುಟ್ಟಿಸೋದು ಬೇಡ, ಭಯ ಅಂತೂ ಇರಲೇಬಾರದು. ಯಾವುದೇ ಕಾರಣಕ್ಕೂ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡೋ ರೋಗ ಅಲ್ಲ. ಮೊದಲೇನಾಗಿ ಹೆಂಗೆ ಕರೋನಾ ಹೆಂಗೆ ಒಂದು ಮನುಷ್ಯರಿಂದ ಇನ್ನೊಬ್ಬರಿಗೆ ಬರ್ತದೆ ಆ ತರ ರೋಗ ಅಲ್ಲ. ಮುಖ್ಯವಾಗಿ ಈ ಒಂದು ಕೋಳಿ ಮಾಂಸ ಮತ್ತು ಮೊಟ್ಟೆನ ನಾವು ಸರಿಯಾಗಿ ಬೇಯಿಸಿ ತಿಂದ್ಬಿಟ್ರೆ ಈ ರೋಗದಲ್ಲಿ ಯಾವುದೇ ತರದ ವೈರಸ್ ಇರೋದಿಲ್ಲ. ಬಹಳಷ್ಟು ಜನ ಹೇಳ್ತಿರ್ತಾರೆ ಇಲ್ಲ ಹಕ್ಕಿ ಜ್ವರ ಬಂದಿದೆ, ಕೋಳಿ ಜ್ವರ ಬಂದಿದೆ, ಕೋಳಿ ಮಾಂಸ ತಿನ್ಬಾರ್ದು ಅಂತ ಹೇಳ್ತಿರ್ತಾರೆ. ದಯವಿಟ್ಟು ಅದನ್ನ ಸಾರ್ವಜನಿಕರು ಈ ಒಂದು ಅನುಮಾನನ ತಾವು ಮನಸ್ಸಿನಿಂದ ತೆಗೆದಾಕ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಸರಿಯಾಗಿ ನಾವು ಬೇಯಿಸಿ ತಿನ್ನೋದ್ರಿಂದ ಈ ಏನು ಹಾನಿ ಇಲ್ಲ. ಒಂದೇನಂದ್ರೆ ಈ ಸಾರ್ವಜನಿಕರು ಅಥವಾ ಕೆಲವು ಪಕ್ಷಿ ಈಗ ಹಸಿ ಮೊಟ್ಟೆಯನ್ನು ತಿಂತಿರ್ತಾರೆ ಅಂತವೆಲ್ಲ ತಿನ್ನಬಾರ್ದು. ಯಾವ ಇದು ಒಂದೇ ರೋಗ ಅಂತಲ್ಲ, ಯಾವುದೇ ಒಂದು ರೋಗ, ಈಗ ಟೈಫಾಯ್ಡ್ ಇದೆ, ಅದು ಸಹ ಮೊಟ್ಟೆ ಮುಖಾಂತರ ಬರ್ತದೆ. ಕೋಳಿಗಳಲ್ಲಿ ಇತ್ತಂದ್ರೆ, ಸೊ ಅದು ಬೇಯಿಸಿ ತಿನ್ನೋದ್ರಿಂದ ಟೈಫಾಯ್ಡ್ ಬರೋದಿಲ್ಲ, ಮತ್ತೆ ಈ ಅಕ್ಕಿ ಜ್ವರನೂ ಸಹ ಬರೋದಿಲ್ಲ. ಆಮೇಲೆ ಇನ್ನೊಂದು, ಈ ಪಕ್ಷಿ ಸಾಕಾಣಿಕೆ ಮಾಡೋರು ಇರ್ತಾರೆ, ಪಕ್ಷಿ ಪ್ರೇಮಿಗಳು, ಅವನ್ನೆಲ್ಲ ಮುಟ್ಟಿದ ಮೇಲೆ, ಪಾರಿವಾಳ ಇರ್ಬೋದು, ನವಿಲು ಇರ್ಬೋದು, ಸಾಕಿರ್ತಾರೆ, ಅಂತವನ್ನೆಲ್ಲ ಮುಟ್ಟಿದ ಮೇಲೆ ಸರಿಯಾಗಿ ಒಂದು ಸ್ವಚ್ಛತೆ ಕಾಪಾಡಿ ಅವನ್ನ ಸಾಬೂನಿಂದ ಕೈ ತೊಳೆದು ತಾವು ವೈಯಕ್ತಿಕ ಸ್ವಚ್ಛತೆ ಕಾಪಾಡಿದ್ರು ಒಂದು ಒಳ್ಳೆಯ ಕ್ರಮ ಅಂತ ಹೇಳ್ಬೋದು. ಈಗ ಎಲ್ಲಾದರೂ ಪಕ್ಷಿಗಳ ಸತ್ರ ತಮ್ಮ ಇಲಾಖೆಗೆ ತಿಳಿಸ್ಲಿಕ್ಕೆ ಏನಾದರೂ ಟೋಲ್ ಫ್ರೀ ಸಂಖ್ಯೆ ಅಥವಾ ತುರ್ತು ಒಂದು ಫೋನ್ ಸಂಖ್ಯೆಯನ್ನ ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ನಮ್ಮ ಇಲಾಖೆ ವ್ಯವಸ್ಥೆ ಮಾಡಿದೆ? ಹೇಗೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾರಿಗೆ ಫೋನ್ ಮಾಡಿ ಹೇಳಬೇಕು ಅಂತಕ್ಕಂತ ವಿಚಾರ? ಒಂದು ನಮ್ಮ ತಾಲೂಕಾ ಮಟ್ಟದ ಸಹಾಯಕ ನಿರ್ದೇಶಕರಿರ್ತಾರೆ ಪಶು ಆಸ್ಪತ್ರೆಯಲ್ಲಿ, ಅಲ್ಲಿ ಕೊಡಬಹುದು. ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಉಪನಿರ್ದೇಶಕರ ಕಚೇರಿ ಇದೆ, ಸೊ ಅಲ್ಲಿ ಸಹ ಈ ಒಂದು ಫೋನ್ ಮುಖಾಂತರ ನಮಗೆ ಮಾಹಿತಿ ಕೊಡಬಹುದು. ಆಮೇಲೆ ನಮ್ಮ ಆಯುಕ್ತರ ಕಚೇರಿಯಲ್ಲಿ ಟೋಲ್ ಫ್ರೀ ಸಂಖ್ಯೆ ಇದೆ, ಸೊ ಅಲ್ಲಿಗೂ ಸಹ ತಾವು ಈ ಒಂದು ಮಾಹಿತಿಯನ್ನ ಕೊಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಉಚಿತ ಕರೆ ಮಾಡಬಹುದಂತ ಸಂಖ್ಯೆ 802341 802341 7100 7100. ಇನ್ನೊಂದು ನಂಬರ್ ಇದ್ರೆ 1800 4250 4250 0012. ಕೊನೆಯದಾಗಿ ಇನ್ನೊಂದು ನಾವು ಮಾಹಿತಿ ಹೇಳಬೇಕಂದ್ರೆ ಸಾರ್ವಜನಿಕರಲ್ಲಿ, ಯಾವುದೇ ಒಂದು ಈ ನಮ್ಮ ಹಕ್ಕಿ ಶೀತ ಜ್ವರದ ಬಗ್ಗೆ ಭಯ ಬೇಡ, ಸ್ವಲ್ಪ ಕಾಳಜಿ ಇರಲಿ ಮತ್ತು ಎಚ್ಚರವಿರಲಿ. ಯಾವುದೇ ಒಂದು ಪಕ್ಷಿ ಸಾಮೂಹಿಕ ಸಾವು ಕಂಡ್ರೆ ತಕ್ಷಣ ನಮ್ಮ ಸಂಸ್ಥೆಗಳಿಗೆ ತಿಳಿಸ್ರಿ, ಅಥವಾ ಈ ಹೇಳಿರ್ತಕ್ಕಂಥ ದೂರವಾಣಿ ಕರೆ ಮಾಡಿ ನಮಗೆ ತಿಳಿಸಿದ್ರೆ. ಸದ್ಯದಲ್ಲಿಂತೂ ನಮ್ಮ ಜಿಲ್ಲೆಯಲ್ಲಿ ಈ ರೋಗ ಕಾಣಿಸಿಕೊಂಡಿಲ್ಲ, ಅದಕ್ಕೆ ಯಾವುದೇ ತರ ಭಯ ಬೇಡ. ಹಂಗೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಒಂದು ಆಕಸ್ಮಿಕ ಪಕ್ಷಿಗಳ ಸಾವು ಸಂಭವಿಸಿದಲ್ಲಿ ತಕ್ಷಣ ನಮ್ಮ ಇಲಾಖೆ ಸ್ಪಂದನೆ ಮಾಡಿ ಈ ಒಂದು ರೋಗ ನಿಯಂತ್ರಣಕ್ಕೆ ತಾವೆಲ್ಲ ಸಹಕರಿಸ್ತೀರ ಅಂತ ಹೇಳಿ ನಮ್ಮ ಇಲಾಖೆ ಪರವಾಗಿ ಎಲ್ರಿಗೂ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಕ್ಕಿ ಜ್ವರ ನಿಯಂತ್ರಣಕ್ಕೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಮಾಹಿತಿ ಡಾ ವಿಜಿ ಬಾವಲತ್ತಿ ಅವರಿಂದ. ಕೃಷಿ ಹಾಗೂ ಕೃಷಿ ಪೂರಕ ಕಸಬುಗಳ ವ್ಯವಸ್ಥಿತ ಅಳವಡಿಕೆಯೇ ಸಮಗ್ರ ಕೃಷಿ ಪದ್ಧತಿ. ಈ ಪದ್ಧತಿಯು ಕೃಷಿ ಕ್ಷೇತ್ರದಲ್ಲಿ ಲಭ್ಯವಿರತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ನಿರ್ದಿಷ್ಟ ಕಾರ್ಯತಂತ್ರಗಳ ಮೂಲಕ ನಿರ್ವಹಣೆ ಮಾಡಿ ಆರ್ಥಿಕ ಮತ್ತು ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ಹೊಂದುವುದು ಮುಖ್ಯ ಉದ್ದೇಶ. ಸಮಗ್ರ ಕೃಷಿ ಪದ್ಧತಿಯು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಇದು ಮಣ್ಣು, ಸಸ್ಯಗಳು, ಪ್ರಾಣಿಗಳು, ಉಪಕರಣಗಳು, ಶಕ್ತಿ, ಬಂಡವಾಳ ಮತ್ತು ಇತರ ಪರಿಕರಗಳನ್ನು ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡುವ ಕೃಷಿ ಪದ್ಧತಿಯಾಗಿದೆ. ಈ ಪದ್ಧತಿಯಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಸಾಗುವಳಿಯು ಮೂಲ ಚಟುವಟಿಕೆಯಾಗಿದ್ದು ಉಳಿದ ಚಟುವಟಿಕೆಗಳು ಇದಕ್ಕೆ ಪೂರಕವಾಗಿರ್ತವೆ. ಸಮಗ್ರ ಕೃಷಿಯ ಅನುಕೂಲತೆಗಳ ಬಗ್ಗೆ ಹೇಳುವುದಾದರೆ, ಒಂದು ಉತ್ಪಾದನಾ ವ್ಯವಸ್ಥೆಯ ತ್ಯಾಜ್ಯಗಳನ್ನು ಇನ್ನೊಂದರಲ್ಲಿ ತೊಡಗಿಸಿ ಮರುಬಳಕೆ ಮಾಡಿ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಪರಿಕರಗಳನ್ನು ಲಭ್ಯಗೊಳಿಸಬಹುದಾಗಿದೆ. ತಾಂತ್ರಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮವಿದ್ದು ಎಲ್ಲ ಕೃಷಿಕರು ಅಳವಡಿಸಿಕೊಳ್ಳಬಹುದಾಗಿದೆ. ಎಲ್ಲ ತಾಂತ್ರಿಕ ಹಾಗೂ ವಾತಾವರಣದ ಅಂಶಗಳನ್ನು ಒಳಗೊಂಡಿದೆಯಲ್ಲದೆ ಅವುಗಳಿಂದ ಉದ್ಭವಿಸುವ ಸಮಸ್ಯೆಗಳನ್ನು ಒಳಗೊಂಡಿರ್ತದೆ. ಕೃಷಿಕರೇ ಭಾಗವಹಿಸಿ ನಿರ್ವಹಿಸುವ ಒಂದು ವ್ಯವಸ್ಥೆಯಾಗಿದೆ ಸಮಗ್ರ ಕೃಷಿ. ತಾಂತ್ರಿಕತೆಯ ವರ್ಗಾವಣೆ ಮತ್ತು ಅಳವಡಿಸುವ ಪ್ರಮಾಣ ಹೆಚ್ಚಾಗಿರ್ತದೆ. ಎಲ್ಲ ಕೃಷಿ ವಿಜ್ಞಾನ ವಿಭಾಗಗಳನ್ನು ಉಪಯೋಗಿಸಿಕೊಂಡು ಜಟಿಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸ್ತದೆ. ಕುಟುಂಬದ ವಿವಿಧ ಬೇಡಿಕೆಗಳನ್ನು ಪೂರೈಸಿ ವರ್ಷವಿಡೀ ಆದಾಯ ಒದಗಿಸೋದು ಈ ಸಮಗ್ರ ಕೃಷಿ ಅಂತ ಹೇಳ್ಬೋದು. ಇನ್ನು ಸಮಗ್ರ ಕೃಷಿಯ ಪದ್ಧತಿಯಲ್ಲಿ ಹಲವಾರು ವಿಧಗಳನ್ನು ನಾವು ಗುರುತಿಸಬಹುದಾಗಿದೆ. ಮೊದಲನೇದಾಗಿ ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಈ ಪದ್ಧತಿಯಲ್ಲಿ ಬೆಳೆ ಉತ್ಪಾದನೆ ಮುಖ್ಯ ಉದ್ದೇಶವಾಗಿದ್ದು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ದೊರೆತು ಇನ್ನುಳಿದ ಪದ್ಧತಿಗಳು ಈ ನಿರಂತರ ಆದಾಯಕ್ಕೆ ಪೂರಕವಾಗಿರ್ತವೆ. ಮತ್ತೊಂದು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಇದರಲ್ಲಿ ಜಾನುವಾರು ಸಾಕಾಣಿಕೆ ಮುಖ್ಯ ಕಸಬಾಗಿದ್ದು ಇದರಿಂದ ಹೆಚ್ಚಿನ ಆದಾಯ ದೊರೆತದೆ. ಬೆಳೆ ಉತ್ಪಾದನೆಯು ದನಕರುಗಳಿಗೆ ಮೇವನ್ನು ಒದಗಿಸಲು ಸಹಕಾರಿಯಾಗ್ತದೆ. ಉದಾಹರಣೆಗೆ ಆಕಳು ಮತ್ತು ಎಮ್ಮೆ ಸಾಕಾಣಿಕೆ, ಕುರಿ ಮತ್ತು ಕೋಳಿ ಸಾಕಾಣಿಕೆ, ಮೀನು ಮತ್ತು ಬಾತುಕೋಳಿ ಸಾಕಾಣಿಕೆ ಮುಂತಾದವುಗಳಂತ ಹೇಳ್ಬೋದು. ಮತ್ತೊಂದು ರೀತಿಯಾಗಿ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಇಲ್ಲಿ ವಿವಿಧ ಉದ್ದೇಶ ಗಿಡ ಮರಗಳನ್ನು ಬೆಳೆದು ಅವುಗಳಿಂದ ಗೊಬ್ಬರ, ಮೇವು, ಕಟ್ಟಿಗೆ ಮತ್ತು ಉರುವಲುಗಳನ್ನು ಪಡೆಯಬಹುದು. ಮತ್ತೊಂದು ಪದ್ಧತಿ ಅಂದರೆ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಈ ಪದ್ಧತಿಯಲ್ಲಿ ಹಣ್ಣಿನ ಗಿಡಗಳು ಮತ್ತು ತರಕಾರಿಗಳು ಮುಖ್ಯ ಪಾತ್ರ ವಹಿಸ್ತವೆ. ಉದಾಹರಣೆ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳ ಪದ್ಧತಿ. ಇನ್ನು ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಹೇಳುವುದಾದರೆ ಬೆಳೆ ಉತ್ಪಾದನೆ ಜೊತೆ ಹೈನುಗಾರಿಕೆ, ಅದರ ಜೊತೆ ಜೈವಿಕ ಅನಿಲ ಘಟಕದ ಉತ್ಪಾದನೆ, ಎರೆಹುಳು ಗೊಬ್ಬರ ತಯಾರಿಕೆ. ಮತ್ತೊಂದು ರೀತಿಯಾಗಿ ನಾವು ಮಾಡಬಹುದು ಸಮಗ್ರ ಕೃಷಿಯಲ್ಲಿ, ಈ ಒಂದು ನೀರಾವರಿ ಪ್ರದೇಶದಲ್ಲಿ ರೈತ ಬಾಂಧವರು ಬೆಳೆ ಉತ್ಪಾದನೆಯನ್ನು ಮಾಡೋದ್ರ ಜೊತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದು, ಜೇನು ಸಾಕಾಣಿಕೆಯನ್ನು ಮಾಡಬಹುದು. ಮತ್ತೊಂದು ಪದ್ಧತಿ ಅಂತಂದರೆ ಬೆಳೆ ಉತ್ಪಾದನೆ, ತೋಟಗಾರಿಕೆ, ಮೊಲ ಸಾಕಾಣಿಕೆ. ಇನ್ನು ಸಣ್ಣ ಹಿಡುವಳಿದಾರರಿಗೆ ಬೆಳೆ ಉತ್ಪಾದನೆ ಮತ್ತು ಅದರೊಂದಿಗೆ ಹೈನುಗಾರಿಕೆ, ತೋಟಗಾರಿಕೆ, ಕೈತೋಟ, ಮೇಕೆ ಸಾಕಾಣಿಕೆ, ಎರೆಗೊಬ್ಬರ ತಯಾರಿಕೆ ಮತ್ತು ಕೃಷಿ ಹೊಂಡ, ಬದುಗಳ ಮೇಲೆ ಅರಣ್ಯೀಕರಣ, ಮೇವಿನ ಬೆಳೆಗಳನ್ನು ಬೆಳೆಯುವುದು, ಈ ರೀತಿಯಾಗಿ ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂಥ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು. ಇನ್ನು ಒಣ ಪ್ರದೇಶದಲ್ಲಿ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಬೆಳೆ ಉತ್ಪಾದನೆಯೊಂದಿಗೆ ಆಡು ಸಾಕಾಣಿಕೆಯನ್ನು ಮಾಡಬಹುದು ಅಥವಾ ಬೆಳೆ ಉತ್ಪಾದನೆ ಜೊತೆ ಕುರಿ ಸಾಕಾಣಿಕೆ ಮಾಡ್ಕೋಬಹುದು. ಇಲ್ಲದೆ ಹೋದಲ್ಲಿ ಬೆಳೆ ಉತ್ಪಾದನೆ ಜೊತೆ ಆಡು ಸಾಕಾಣಿಕೆ, ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸ್ಕೋಬಹುದು. ಬೆಳೆ ಉತ್ಪಾದನೆ, ಕುರಿ ಸಾಕಾಣಿಕೆ, ಕೃಷಿ ಅರಣ್ಯ, ಹುಲ್ಲುಗಾವಲು ಇಂಥವುಗಳನ್ನು ಸಹ ನಾವು ಇಲ್ಲಿ ಒಣ ಪ್ರದೇಶದಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಬೆಳೆ ಉತ್ಪಾದನೆ ಮತ್ತು ಒಣ ಬೇಸಾಯದ ತೋಟಗಾರಿಕೆಗಳನ್ನು ಸಹ ಈ ಒಂದು ಒಣ ಪ್ರದೇಶದಲ್ಲಿ ಸೂಕ್ತವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ಕೋಬಹುದು. ಇನ್ನು ಕೃಷಿ ಸಂಬಂಧಿತ ಕೆಲವೊಂದು ಪದ್ಧತಿಗಳ ಬಗ್ಗೆ ಹೇಳುವುದಾದರೆ ಹೈನುಗಾರಿಕೆಯ ಬಗ್ಗೆ ವಿವರವನ್ನು ಕೊಡುವುದಾದರೆ ಹೈನುಗಾರಿಕೆ ಅವಲಂಬಿತ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಯೋಜನೆಯ ಜೊತೆಗೆ 3-4 ಹಾಲು ಕೊಡುವ ಆಕಳುಗಳನ್ನು ಸಾಕುವುದರಿಂದ ಹೆಚ್ಚಿನ ಒಂದು ಆದಾಯವನ್ನು ಪಡಿಬಹುದು. ಅವುಗಳಲ್ಲಿ 2 ಆಕಳುಗಳು ವರ್ಷವಿಡೀ ಹಾಲು ಕೊಟ್ಟರೆ ಬೆಳೆಯ ಆದಾಯದ ಜೊತೆಗೆ ಹಾಲಿನ ಮಾರಾಟದಿಂದಲೂ ಹೆಚ್ಚಿನ ಆದಾಯ ಬರ್ತದೆ. ಆಹಾರ ಬೆಳೆಗಳ ಮೇವನ್ನು ದನಗಳಿಗೆ ಆಹಾರವನ್ನಾಗಿ ಬಳಸಿ ದನಗಳಿಂದ ಬಂದಂತಹ ಸಗಣಿಯನ್ನು ಗೊಬ್ಬರವನ್ನಾಗಿ ಮಾಡಿ ಬೆಳೆ ಉತ್ಪಾದನೆಯಲ್ಲಿ ಬಳಸಬಹುದು. ಒಣ ಪ್ರದೇಶದಲ್ಲಿ ಜೆರ್ಸಿ ತಳಿಯನ್ನ ಅಥವಾ ಎಮ್ಮೆಗಳನ್ನ ಹಾಗೂ ನೀರಾವರಿ ಪ್ರದೇಶದಲ್ಲಿ HF ಜೆರ್ಸಿ ಅಥವಾ ಇತರೆ ಸುಧಾರಿತ ತಳಿಯನ್ನ ಸಾಕಾಣಿಕೆ ಮಾಡಬಹುದು. ಬೆಳೆಗೆ ಬೇಕಾಗುವ ರಾಸಾಯನಿಕ ಗೊಬ್ಬರದ ವೆಚ್ಚದಲ್ಲಿ ಉಳಿತಾಯವನ್ನ ಮಾಡಬಹುದು. 20 ಗುಂಟೆ ಪ್ರದೇಶದಲ್ಲಿ ಹುಲ್ಲು ಬೆಳೆಗಳನ್ನು ಬೆಳೆದು ಉಪಯೋಗಿಸಿದರೆ ಆದಾಯ ಇನ್ನೂ ಹೆಚ್ಚಿಗೆ ಬರ್ತದೆ. ಇನ್ನು ರೇಷ್ಮೆ ಕೃಷಿಯನ್ನು ಸಹ ಸಮಗ್ರ ಕೃಷಿಯಲ್ಲಿ ನಾವು ಅಳವಡಿಸಿಕೋಬಹುದು. ಕೃಷಿಯಲ್ಲಿ ರೇಷ್ಮೆ ಕೃಷಿ ಒಂದು ಮುಖ್ಯವಾದ ಅಂಗವಾಗಿದ್ದು ಬೇಸಾಯಗಾರರಿಗೆ ಅಧಿಕ ಆದಾಯವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಅಂತ ಹೇಳ್ಬೋದು ಈ ರೇಷ್ಮೆ ಕೃಷಿ. ಹಿಪ್ಪು ನೇರಳೆಯು ರೇಷ್ಮೆ ಹುಳುಗಳಿಗೆ ಪ್ರಮುಖ ಆಹಾರವಾಗಿದ್ದು ಇದು ಬಹುವಾರ್ಷಿಕ ಬೆಳೆಯಾಗಿರುವುದರಿಂದ ವರ್ಷದಲ್ಲಿ 5-6 ಬಾರಿ ರೇಷ್ಮೆ ಹುಳು ಸಾಕಾಣೆಯನ್ನು ಮಾಡಬಹುದು. ರೇಷ್ಮೆ ಬೇಸಾಯದಲ್ಲಿ ಉತ್ಪತ್ತಿಯಾಗುವ ಉಪ ಪದಾರ್ಥಗಳಾದಂಥ ರೇಷ್ಮೆ ಹುಳುವಿನ ಹಿಕ್ಕೆಯನ್ನು ಜೈವಿಕ ಅನಿಲ ಉತ್ಪಾದನೆಯಲ್ಲಿ ಹಾಗೂ ಮೀನಿನ ಆಹಾರವಾಗಿ ಉಪಯೋಗ ಮಾಡ್ಕೋಬಹುದು. ಹುಳುಗಳು ತಿಂದು ಬಿಟ್ಟಂಥ ಸೊಪ್ಪನ್ನು ದನಗಳ ಆಹಾರವಾಗಿ ಬಳಸಬಹುದು. 100 DFL ಸಾಕಾಣೆ ಮಾಡಲು 20 ಗುಂಟೆ ಹಿಪ್ಪು ನೇರಳೆಯನ್ನು ಬೆಳೆಸಬೇಕಾಗತ್ತೆ. ಇನ್ನು ಜೇನು ಸಾಕಾಣಿಕೆ ಸಹ ಸಮಗ್ರ ಕೃಷಿಯಲ್ಲಿ ಒಂದು ಪ್ರಮುಖ ಅಂಗವನ್ನಾಗಿ ನಾವು ಮಾಡ್ಕೋಬಹುದಾಗಿದೆ. ಜೇನು ಸಾಕಾಣಿಕೆಯನ್ನು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅತೀ ಕಡಿಮೆ ವೆಚ್ಚದಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಒಂದು ಉಪಕಸಬ ಅಂತ ಹೇಳ್ಬೋದು. 1 ಹೆಕ್ಟೇರ್ ಪ್ರದೇಶಕ್ಕೆ 4-5 ಜೇನುಗೂಡುಗಳನ್ನು ಇಟ್ಟು ಹೆಚ್ಚಿನ ಆದಾಯವನ್ನು ಪಡಿಬಹುದು. ಜೇನು ಹುಳುಗಳು ನೈಸರ್ಗಿಕವಾಗಿ ದೊರೆಯುವ ಹೂಗಳ ಪರಾಗವನ್ನು ಉಪಯೋಗಿಸಿಕೊಂಡು ಜೇನು ಉತ್ಪಾದನೆಯನ್ನು ಮಾಡ್ತವೆ. ಹೀಗಾಗಿ ಅವುಗಳ ಆಹಾರಕ್ಕಾಗಿ ಯಾವುದೇ ವೆಚ್ಚವನ್ನು ಮಾಡಬೇಕಾಗಿಲ್ಲ. ಇಷ್ಟೇ ಅಲ್ಲದೆ ಬೆಳೆಗಳ ಇಳುವರಿಯನ್ನು ಕೂಡ ಹೆಚ್ಚಿಸಬಹುದು ಈ ಜೇನು ಸಾಕಾಣಿಕೆಯಿಂದ. ಜೇನುಗೂಡುಗಳನ್ನು ಇಟ್ಟು 6 ತಿಂಗಳಲ್ಲಿ ಮೊದಲನೇ ಸಲ ಜೇನನ್ನು ನಾವು ಪಡಿಬಹುದು. ನಂತರದ ದಿನಗಳಲ್ಲಿ ಒಂದು ತಿಂಗಳಲ್ಲಿ ಎರಡು ಸಲ ಜೇನನ್ನು ಪಡಿಬೋದು. ಒಂದು ಜೇನುಗೂಡಿನಿಂದ ವರ್ಷಕ್ಕೆ 8-9 ಕಿಲೋಗ್ರಾಂ ಜೇನುತುಪ್ಪವನ್ನು ನಾವು ಪಡಿಬೋದಾಗಿದೆ. ಇನ್ನು ಮತ್ತೊಂದು ಉಪಕಸಬ ಅಂತಂದರೆ ಅಣಬೆ ಬೇಸಾಯ ಸಹ ಒಂದು ಉಪಕಸವನ್ನಾಗಿ ನಾವು ಈ ಸಮಗ್ರ ಕೃಷಿಯೊಂದಿಗೆ ಮಾಡಬಹುದಾಗಿದೆ. ಅಣಬೆ ಒಂದು ಶಿಲೀಂಧ್ರ ಜಾತಿಗೆ ಸೇರಿದ ಪೌಷ್ಟಿಕ ಆಹಾರವಾಗಿದ್ದು ಇದನ್ನು ಅನೇಕ ಆಹಾರ ಪದಾರ್ಥಗಳನ್ನು ತಯಾರಿಸುವಲ್ಲಿ ಉಪಯೋಗ ಮಾಡಲಾಗ್ತಾ ಇದೆ. ಮಿಶ್ರ ಕೃಷಿ ಪದ್ಧತಿಯಲ್ಲಿ ಅಣಬೆ ಕೃಷಿ ಒಂದು ಸರಳ ತಾಂತ್ರಿಕತೆ ಹಾಗೂ ವಿಧಾನ ಅಂತ ಹೇಳ್ಬೋದು. ಸಣ್ಣ ಹಾಗೂ ಅತಿ ಸಣ್ಣ ರೈತರು ತೋಟದ ಮನೆಗಳಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಅಣಬೆ ಉತ್ಪಾದನೆಯನ್ನು ಮಾಡಬಹುದು. ಫ್ಲೂರೋಟಾಸ್ ಒಂದು ಸಾಮಾನ್ಯವಾಗಿ ಸುಲಭದಲ್ಲಿ ಬೆಳೆಯಬಹುದಾದಂಥ ಖಾದ್ಯ ಅಣಬೆ. ಭತ್ತದ ಹುಲ್ಲು ಅಣಬೆ ಉತ್ಪಾದನೆಯಲ್ಲಿ ಉಪಯೋಗಿಸುವ ಒಂದು ಕಡಿಮೆ ವೆಚ್ಚದ ಮತ್ತು ಉತ್ತಮ ಆಧಾರ ನೀಡುವ ವಸ್ತುವಾಗಿದೆ. ಪ್ರತಿದಿನಕ್ಕೆ 1.5-2 ಕಿಲೋಗ್ರಾಂ ಅಣಬೆಯನ್ನು ಉತ್ಪಾದಿಸಲಿಕ್ಕೆ 5 ಮೀಟರ್ ಉದ್ದ ಹಾಗೂ 2 ಮೀಟರ್ ಅಗಲದ ಅಣಬೆ ಶೆಡ್ಡನ್ನು ಕಟ್ಟಿದರೆ ಲಾಭದಾಯಕ ಅಂತ ಹೇಳಬಹುದು. ಅಣಬೆ ಬೇಸಾಯ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ಉತ್ತಮ ಲಾಭ ತರತಕ್ಕಂಥ ಚಟುವಟಿಕೆಯಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಉಪಕಸಬು ಆಡು ಸಾಕಾಣಿಕೆ. ಇದು ಒಣ ಪ್ರದೇಶಕ್ಕೆ ಸೂಕ್ತವಾದಂಥ ಒಂದು ಕೆಲಸ ಅಂತ ಹೇಳ್ಬೋದು, ಅಥವಾ ಉಪಕಸಬ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ 5 ಹೆಣ್ಣು ಆಡು ಮತ್ತು 1 ಗಂಡು ಆಡನ್ನು ಸಾಕಾಣಿಕೆ ಮಾಡಬಹುದು. ನಂತರ ಮಳೆಯಾಶ್ರಿತ ಮತ್ತು ನೀರಾವರಿ ಪ್ರದೇಶಕ್ಕೆ ಸುಧಾರಿತ ಆಡು ತಳಿಗಳಾದಂಥ ಸಿರೋಯಿ, ಬಾರಾಬರಿ ಹಾಗೂ ಜಮುನಾಪಾರಿ ಈ ಒಂದು ತಳಿಗಳನ್ನು ಬಳಸಬಹುದಾಗಿದೆ. ಈ ಒಂದು ತಳಿಗಳು ಉತ್ತಮ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರ್ತವೆ. ಕುರಿ ಸಾಕಾಣಿಕೆಯನ್ನು ಸಹ ಒಣ ಪ್ರದೇಶದಲ್ಲಿ ನಾವು ಮಾಡ್ಕೋಬಹುದಾಗಿದೆ. ಒಣ ಪ್ರದೇಶಕ್ಕೆ ಸೂಕ್ತವಾಗಿದ್ದಂಥ ಆರಂಭದಲ್ಲಿ 20 ಕುರಿ ಮತ್ತು 1 ಟಗರನ್ನು ಸಾಕಾಣಿಕೆ ಮಾಡುವುದು ಲಾಭದಾಯಕ. 6 ತಿಂಗಳ ನಂತರ 1 ಕುರಿಯು 1-2 ಮರಿಗಳನ್ನು ಹಾಕ್ತತ. ಕುರಿ ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ನಮ್ಮ ಗ್ರಾಮೀಣ ಜನರಿಗೆ ತಂದುಕೊಡ್ತಾ ಇದೆ. ಮೊಲ ಸಾಕಾಣಿಕೆ ಸಹ ಇದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಕೊಡುವ ಒಂದು ಉಪಕಸಬ ಅಂತ ಹೇಳ್ಬೋದು. 1 ಜೊತೆ ಮೊಲ ಸಾಕಿದರೆ 6 ತಿಂಗಳ ನಂತರ 5-8 ಮರಿಗಳನ್ನು 20 ದಿನಗಳಿಗೊಮ್ಮೆ ಪಡಿಬಹುದು. ಇದರ ಮಾಂಸ ಕೊಲೆಸ್ಟ್ರಾಲ್ದಿಂದ ಮುಕ್ತವಾಗಿದ್ದು ಹೃದಯ ತೊಂದರೆಯಿಂದ ಬಳಲುವ ರೋಗಿಗಳಿಗೆ ಸೂಕ್ತವಾದಂಥ ಒಂದು ಮಾಂಸ ಆಗಿದೆ ಅಥವಾ ಆಹಾರ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ವೈಟ್ ಹಾಗೂ ಕ್ಯಾಲಿಫೋರ್ನಿಯಾ ವೈಟ್ ಇವು ಮಾಂಸದ ಉದ್ದೇಶಕ್ಕಾಗಿ ಸಾಕ್ತಕ್ಕಂಥ ಒಂದು ಮೊಲದ ತಳಿಗಳು. ಇವುಗಳನ್ನು ನಾವು ಸಾಕಾಣಿಕೆಯನ್ನು ಮಾಡಿ ಉತ್ತಮ ಮಾಂಸವನ್ನು ಪಡೆದು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಜೈವಿಕ ಅನಿಲ ಉತ್ಪಾದನೆ ಸಹ ನಮ್ಮ ಬೆಳೆ ಯೋಜನೆ ಜೊತೆಗೆ ದನಕರುಗಳನ್ನು ಹೊಂದಿರುವಂಥ ರೈತರು ತಮ್ಮ ತೋಟದ ಮನೆ ಹತ್ತಿರವೇ 2 ಘನ ಮೀಟರ್ ಸಾಮರ್ಥ್ಯದ ಜೈವಿಕ ಅನಿಲ ಘಟಕವನ್ನು ನಿರ್ಮಿಸಿ 3-4 ದನಗಳಿಂದ ಸಂಗ್ರಹಿಸಲಾದಂಥ ಸಗಣಿಯಿಂದ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಬಹುದು. ಈ ಅನಿಲವನ್ನು ಮನೆಯಲ್ಲಿ ದೀಪ ಬೆಳಗಿಸಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ಅನಿಲ ಘಟಕದಿಂದ ಬಂದಂಥ ಬಗ್ಗಡವನ್ನು ಬೆಳೆಗಳಿಗೆ ಗೊಬ್ಬರವಾಗಿ ಬಳಸಿ ಅಧಿಕ ಇಳುವರಿಯನ್ನು ಪಡಿಬಹುದು. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ಮಾಹಿತಿಯನ್ನ ಕೇಳಿದ್ರಿ ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರ ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 71-77% ಮತ್ತು ಕನಿಷ್ಠ ಆರ್ದ್ರತೆ 30-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3-9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಇನ್ನು ರೈತ ಬಾಂಧವರು ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡ್ಕೋಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆಕಾಳುಗಳು ಶೇಕಡ 6 ಮತ್ತು ತರಕಾರಿ ಬೀಜಗಳ ತೇವಾಂಶ ಶೇಕಡ 5-6 ಇರಬೇಕು. ಇದರಿಂದ ಹೆಚ್ಚು ದಿನ ಬೀಜಗಳನ್ನು ಕೆಡದಂತೆ ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಕಲ್ಲಂಗಡಿ ಮತ್ತು ತರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ರೈತ ಬಾಂಧವರು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಭತ್ತ ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರ್ವಜನಿಕದ ಶೇಕಡಾ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಹಿಂಗಾರು ಜೋಳ ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ರೈತ ಬಾಂಧವರು ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಕಡಲೆಯು ಕಟಾವಿಗೆ ಬಂದದ್ದು ತಾಪಮಾನ ಅಧಿಕವಾಗುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆಯು ಕೂಡ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆ ಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಹಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪಾವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಕಾಯಿಯಲ್ಲಿ ಹಣ್ಣು ಕುರುವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮೆಕ್ಯುನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸಿಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ಟ್ರನಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಮಾವು ಹೂ ಬಿಡುವ ಹಂತದಲ್ಲಿದ್ದಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಮಾವಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಜೊತೆಗೆ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22. ದುಬೈ ನಗರದ ದುಬೈ ಒಂದು ಬರಿ ಅಂದರೆ ಒಂಬತ್ತ ಬರೋದಾನೆ ಸೋಮಾನವೇ ಒಂಬತ್ತರ ನಡುವೆ ಕೋಣ ನೋಡಿ ಸೋಮತ್ತರ ನಡುವೆ ಕೋಣ ನೋಡಿ ಸೋಮತ್ತರ ನಡುವೆ ಕೋಣ ನೋಡಿ ಸೋಮಾನವೆ ಒಂಬತ್ತರ ನಡುವೆ ಕೋಣ ನೋಡಿ ಸೋಮಾನವೆ ಒಂಬತ್ತರ ನಡುವೆ ಕೋಣ ನೋಡಿ ಪಾಂಡವರ ಶೋಭಾನವೆ ಶಿಂಬೆಯ ಸೆರುಗ ಬಾರದಾರೆ ಶೋಭಾನವೆ ಶಿಂಬೆಯ ಸೆರುಗ ಬಾರದಾರೆ ಶಿಂಬೆಯ ಸೆರುಗ ಬಾರದಾರೆ ಶೋಭಾನವೆ ಶಿಂಬೆಯ ಸೆರುಗ ಬಾರದಾರೆ ಶೋಭಾನವೆ ನಾಕು ಬರಿಯಂದರೆ ನಲವತ್ತ ಬರುದಾನೆ ಶೋಭಾನವೆ ನಲವತ್ತರ ನಡುವೆ ಕೋಣ ನೋಡಿ ಶೋಭಾನವೆ ನಲವತ್ತರ ನಡುವೆ ಕೋಣ ನೋಡಿ ಶೋಭಾನವೆ ನಡುವೆ ಕೋಣ ನೋಡಿ ಶೋಭಾನವೆ ನಲವತ್ತರ ನಡುವೆ ಕೋಣ ನೋಡಿ ಶೋಭಾನವೆ ನಲವತ್ತರ ನಡುವೆ ಕೋಣ ನೋಡಿ ಪಾಂಡವರ ಶೋಭಾನವೆ ಸೀರೆಯ ಸೆರುಗ ಬಾರದಾರೆ ಶೋಭಾನವೆ ಸೀರೆಯ ಸೆರುಗ ಬಾರದಾರೆ ಶೋಭಾನವೆ ಸೆರುಗ ಬಾರದಾರೆ ಶೋಭಾನವೆ ಸೀರೆಯ ಸೆರುಗ ಜಾಣೆ ಜನಕ ದೇವೇಯಲೆಯ ಮೆಲ್ಲೆ ರಾಯ ಪಾಂಡವರೆಲ್ಲ ನಗುತ್ತಾರಲ್ಲಿ ಜಾಣೆ ಜನಕ ದೇವೇಯಲೆಯ ಮೆಲ್ಲೆ ರಾಯ ಪಾಂಡವರೆಲ್ಲ ನಗುತ್ತಾರಲ್ಲಿ ಲತುಲೆ ಅತ್ತ ತಲ್ಲೆ ಲತ್ತ ದಲಿಗೆ ತಲ್ಲೆ ಅತ್ತೆ ಜಾಣ